ಹಗಲು ಇರಳು ನಿನ್ನ ಹಗಲು ಇರಳು ನಿನ್ನ ಹಗಲು ಇರಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋರಂಗ ಕರುಣಿಸು ಕರುಣಿಸೋರಂಗ ಕರುಣಿಸು ಕರುಣಿಸೋರಂಗ ಕರುಣಿಸು ಕೃಷ್ಣ ಕರುಣಿಸು ರಂಗ ಕರುಣಿಸು ಕರುಣಿಸೋರಂಗ ಕರುಣಿಸು.